ಅನೇಕ ಸವಾಲುಗಳು ಎದುರಿಸುವುದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಕೃಷಿ ಕ್ಷೇತ್ರ ಇದಕ್ಕೆ ಹೊರತಲ್ಲ, ಇಲ್ಲಿಯೂ ಕೂಡ ಸಾಕಷ್ಟು ಸವಾಲುಗಳು ಇರುವುದನ್ನು ನೋಡ್ತಾ ಇದ್ವಿ. ವರ್ಷದಿಂದ ವರ್ಷಕ್ಕೆ ಕುಶಲಕರ್ಮಿಗಳ ಒಂದು ಕೊರತೆ ಕಾಡ್ತಾ ಇದೆ, ಯಾಂತ್ರೀಕರಣ ಅನಿವಾರ್ಯ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಒಂದು ಮಹತ್ವವಾದಂತಹ ಒಂದು ಉಪಕ್ರಮವನ್ನು ಅನುಸರಿಸಿದಿರಿ, ಅದು ರೋಪ್ವೇ ಮೂಲಕ ಸಾಗಾಟ ಮಾಡುವಂತಹದ್ದು. ಇದಲ್ಲದೆ ಸಾಂಪ್ರದಾಯಿಕ ಕಟ್ಟದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಯನ್ನು ಮಾಡಿದಿರಿ, ಇದರಲ್ಲಿಯೂ ಕೂಡ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡುವ. ಮೊದಲನೇದಾಗಿ ನಿಮ್ಮ ಒಂದು ತೋಟ ಹಾಗೂ ಮನೆ, ಇಲ್ಲಿಯ ಒಂದು ಪರಿಸ್ಥಿತಿ ವಾತಾವರಣ ಹೇಗಿದೆ, ಈ ಒಂದು ಸಾಗಾಟದ ಸಮಸ್ಯೆ ಯಾಕಾಗಿ ಬಂತು? ನಾನು ಹುಟ್ಟು ಕೃಷಿಕ. ನನ್ನ ಹಿನ್ನೆಲೆ ಭತ್ತದ ಗದ್ದೆಗಳೇ ಹೆಚ್ಚಿದ್ದು, ಆನಂತರ ಈ ಕ್ಯಾಶ್ ಕ್ರಾಪ್ ಅಂತ ಅಡಿಕೆ ಏನು ವಾಣಿಜ್ಯ ಬೆಳೆ ಇದೆ ಅದಕ್ಕೆ ಬದಲಾವಣೆಗೊಂಡಂತಹ ಒಂದು ಸ್ಥಿತಿ ವಿಶೇಷ. ಎಲ್ರಿಗೂ ಗೊತ್ತಿದೆ ಅಡಿಕೆ ವಿಶೇಷ ಶ್ರಮ ಬೇಡುವಂಥದ್ದು, ಹಾಗೆಯೇ ನೀರನ್ನು ಕೂಡ. ಈ ದೃಷ್ಟಿಯಲ್ಲಿ ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅಂತ ಹೇಳಿದಾಗೆ ವಿದ್ಯುದೀಕರಣ ಒಂದು ದೊಡ್ಡ ಪಾತ್ರ ವಹಿಸಿದೆ. ವಿದ್ಯುತ್ ಬಂದ ನಂತರ ಸ್ವಿಚ್ ಹಾಕಿದರೆ ಆಯಿತು, ನೀರಾವರಿ ತನ್ನಿಂತಾನೆ ಆಗ್ತದೆ ಅಂತ ಭ್ರಮೆಯಲ್ಲಿ ಜನರು ಕಟ್ಟಗಳಂತಹ ಕೆರೆಗಳಂತಹ ಬೇರೆ ಬೇರೆ ನೀರ ಸುಸ್ಥಿರತೆಯೆಡೆಗೆ ನಮ್ಮ ಪರಂಪರೆಯಲ್ಲಿ ಏನೆಲ್ಲ ಉಪಕ್ರಮಗಳು ಬಂದಿತ್ತೋ ಇವನ್ನೆಲ್ಲ ಮರೆತೇ ಬಿಟ್ಟರು. ಇದರ ಪರಿಣಾಮ ಜಲಮಟ್ಟ ಪಾತಾಳಕ್ಕೆ ಇಳಿಯಿತು, ಬೋರ್ವೆಲ್ಗಳು ಸಾಕಷ್ಟು ಬಂದವು. ಅಂದರೆ ಒಂದು 20-30 ವರ್ಷ ಆದರೆ ಬೋರ್ವೆಲ್ ಬರೋದಕ್ಕಿಂತ ಮೊದಲು ಪರಿಸ್ಥಿತಿ ಹೇಗಿತ್ತು, ಜಲಮಟ್ಟ ಎಲ್ಲಿತ್ತು, ನೀರಿನ ಬಳಕೆ ಹೇಗೆ ಮಿತವಾಗಿ ಆಗ್ತಾ ಇತ್ತು? ನಾನು ಇದನ್ನು ಕಳೆದ 5 ದಶಕಗಳ ಅನುಭವದಲ್ಲಿ ಕಂಡುಕೊಂಡಿದ್ದೇನೆ. ಹಿಂದೆ ಭತ್ತದ ಗದ್ದೆಗಳಿಗೆ ನೀರು ಹಾಯಿಸಬೇಕಿದ್ರೆ ಅರಿಪ್ಪೆ ಕಟ್ಟ ಅಂತ ಹೇಳ್ತಿದ್ರು, ಒಂದಷ್ಟು ಅಡ್ಡ ಮಾಡಿ ತೋಡಿಗೆ ಕಟ್ಟಿದ್ರೆ ನೀರು ಕೈ ತೋಡು ಸಣ್ಣ ಸಣ್ಣ ಹೌದು ಸರಾಗವಾಗಿ ಹರಿದು ಕೃಷಿ ಆಗ್ತಿತ್ತು. ಆನಂತರ ನಮಗೆ ಬೇಕಾದ ತರಕಾರಿ ಇರಬಹುದು, ಕಬ್ಬು ಇರಬಹುದು. ಕಬ್ಬು ಹೊಗೆಸೊಪ್ಪು ನಾನು ಕಂಡವ ಅಲ್ಲ, ಆದರೆ ಹಿರಿಯರು ಹೇಳ್ತಿದ್ರು ಕಬ್ಬನ್ನು ಮಾಡ್ತಿದ್ರು, ಹೊಗೆಸೊಪ್ಪನ್ನು ಮಾಡ್ತಿದ್ರು. ಹೀಗೆಲ್ಲ ಬೇರೆ ಬೇರೆ ನೀರಿನ ಒದಗಣೆಗೆ ತಕ್ಕಂತಹ ಕೃಷಿಗಳನ್ನು ಮಾಡ್ತಿದ್ರು. ಸಾಧಾರಣ ಏಪ್ರಿಲ್ ಮೇ ತಿಂಗಳಿಗೆ ಆಗುವಾಗ ಒಂದು ಹಂತಕ್ಕೆ ಎಲ್ಲ ಕೃಷಿಗಳು ಬಂದು ಆನಂತರ ಮಳೆಯನ್ನು ಕಾಯುವುದು, ಈ ಸ್ಥಿತಿಗೆ ಬರುವಂತಹ ಕೃಷಿ ಇತ್ತು. ಕಾಲಕಾಲಕ್ಕೆ ಮಳೆಯೂ ಬರ್ತಿತ್ತು, ನಿರೀಕ್ಷೆಯಂತೆ ಎಲ್ಲ ಕೃಷಿಗಳು ಆಗ್ತಿದ್ವು. ಇಂಥ ಸ್ಥಿತಿಯಿಂದ ನಾವು ಬದಲಾವಣೆ ಏನು ಬದಲಾವಣೆ ಅನಿವಾರ್ಯ ಬದಲಾವಣೆ ಅನಿವಾರ್ಯ ಅಂತ ಎಲ್ಲರೂ ಹೇಳುವಂಥದ್ದು, ಆದರೆ ಒಂದು ನಮ್ಮ ಬದುಕಿಗೆ ಪೂರಕವಾಗುವಂತಹ ಜೀವನ ಕ್ರಮದಿಂದ ಕೃಷಿ ಕ್ರಮದಿಂದ ನಾವು ಒಂದು ಮಾರ್ಪಾಟನ್ನು ಕಂಡೆವು, ಆಗ ಅದರ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಇದನ್ನು ನಾನು ಹತ್ತಿರದಿಂದ ಕಂಡವ. ಈಗ ಭತ್ತದ ಸಂಸ್ಕೃತಿಯಲ್ಲಿಯೂ ಕೂಡ ಬದಲಾವಣೆಯಾಗಿ ಅಡಿಕೆಯ ಸಂಸ್ಕೃತಿ ಬಂತು ಅಂತ ಹೇಳಿದ್ರಿ, ಇದರಿಂದಾಗಿ ನೀರಿನ ಒಂದು ಲಭ್ಯತೆಯಲ್ಲಿ ಯಾವ ರೀತಿಯ ಬದಲಾವಣೆ ಆಯಿತು? ನೋಡಿ, ಸಾಧಾರಣ ಹಿಂಗಾರು ಮಳೆ ನವಂಬರ್ ಡಿಸೆಂಬರಿಗೆ ಆಗುವಾಗ ಮುಗೀತದೆ. ಒಂದು ಮಳೆ ನಿಂತು 20-30 ದಿನಗಳಲ್ಲಿ ನೀರು ಹಾಯಿಸಬೇಕಾಗ್ತದೆ ತೋಟಗಳಿಗೆ. ನಮ್ಮ ಹತ್ರ ಬಾವಿಗಳು ಇಲ್ಲದ್ರೆ ಕೊಳವೆ ಬಾವಿಗಳು ಇಂಥದ್ದೇ ನೀರಿನ ಮೂಲಗಳಿರುವಂಥದ್ದು. ಮೋಟರ್ ಹಾಕಿದ ಬಾವಿಯಿಂದ ನಾವು ನೀರನ್ನು ತೆಗಿಬೇಕಿದ್ರೆ ಒಮ್ಮೆ ಆರಿದ ನೀರು ಪುನಃ ತುಂಬಿ ಬರುವುದಿಲ್ಲ ಮೇಲಕ್ಕೆ. ಈಗ ಡಿಸೆಂಬರ್ ಅಂದರೆ ಜನವರಿಯಲ್ಲಿ ನೀರು ಹಾಕಲಿಕ್ಕೆ ಪ್ರಾರಂಭ ಅಂತ ಇಟ್ಟುಕೊಂಡ್ರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ನಾವು ನೀರು ಹಾಯಿಸಬೇಕಾಗ್ತದೆ. ಸಾಧಾರಣ 1 ಎಕರೆ ತೋಟಕ್ಕೆ 1 ಬಾವಿಯಿಂದ ನೀರು ತೆಗೆದಿದ್ದರೆ 1.5-2 ತಿಂಗಳಲ್ಲಿ ಅಡಿಗೆ ಮುಟ್ತದೆ. ಈಗ 30-40 ಫೀಟ್ ಆಳಕ್ಕೂ ಈಗಿನ ಬಾವಿಗಳು ಹೋಗಿವೆ. ನ್ಯಾಚುರಲಿ ನಾವು ಕೊಳವೆ ಬಾವಿಗೆ ಹೋಗಿದ್ದೇವೆ. 150-160 ಅಡಿ ಆಳದಲ್ಲಿ ಸಿಕ್ಕಿರುವಂತಹ ನೀರು ಈಗ 300 ಅಡಿ ಆಳಕ್ಕೆ ಇಳಿದಿದೆ. ಇದು ನಮ್ಮ ನೀರಿನ ನಾವು ಉಪಯೋಗವನ್ನು ಮತ್ತು ನಮ್ಮ ನೀರನ್ನು ನಾವು ಭೂಮಿಗೆ ಇಳಿಸದಿರುವುದನ್ನು ತೋರಿಸಿಕೊಡ್ತದೆ. ಇದು ಒಳ್ಳೆಯ ಪರಿಣಾಮ ಖಂಡಿತ ಅಲ್ಲ. ನೀರನ್ನು ಮಣ್ಣಿನಿಂದ ನಾವು ಹೊರಗೆ ತೆಗೆದಷ್ಟು ಒಳಗೆ ನೀರು ಹೋಗುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ತೋಡುಗಳಿಗೆ ಕಟ್ಟವನ್ನು ಕಟ್ತಾ ಇದ್ರಲ್ಲ, ಅದು ಮರೆವಿಗೆ ಹೋಗುವ ಹಂತದಿಂದ ಮತ್ತೆ ಪುನರುಜ್ಜೀವನ ಹೇಗೆ ಪಡೆಯಿತು, ನಿಮ್ಮ ಒಂದು ಪಾಲ್ಗೊಳ್ಳುವಿಕೆ ಹೇಗೆ? ನಮ್ಮ ಕಾಸರಗೋಡು ಈ ಭಾಗ 3,500-4,000 ಮಿಲಿಮೀಟರ್ ವಾರ್ಷಿಕವಾಗಿ ಮಳೆ ಬೀಳುವ ಪ್ರದೇಶ. ಇದನ್ನು ನಾವು ಮನದಟ್ಟು ಮಾಡಿಕೊಂಡ್ರೆ ನಮ್ಮಲ್ಲಿ ಇಂಥ ಪರಿಸ್ಥಿತಿ ಬರಲೇಬಾರದು. ಸಾಧಾರಣ ಸಾಮಾನ್ಯ ಜನ ಕೇಳಬಹುದು, ಮಳೆ ಬಂದಾಗ ತನ್ನಷ್ಟಕ್ಕೆ ಮಣ್ಣಿನೊಳಗೆ ನೀರು ಇಳಿಯುತ್ತದಲ್ಲ ಅಂತ. ಇಲ್ಲ, ಅದು ಹಾಗೆ ಅಲ್ಲ. ದೊಡ್ಡ ಮರಗಳಿದ್ದರೆ ಸಹಜವಾಗಿ ನೀರನ್ನು ಎಳ್ಕೊಳ್ತದೆ, ಇಲ್ಲದಿದ್ದರೆ 24 ಗಂಟೆಯಲ್ಲಿ ಸಮುದ್ರವನ್ನು ಸೇರ್ತದೆ. ಈ ಸಮುದ್ರವನ್ನು ಸೇರುವ ನೀರು ನಮ್ಮ ಮಣ್ಣಿನೊಳಗೆ ಇಳಿಯುವುದೇ ಇಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡಬೇಕು. ನಮ್ಮ ಪರಂಪರೆಯಿಂದ ನೋಡಿದರೆ ಅಂಥ ವ್ಯವಸ್ಥೆಗಳು ಸಾಕಷ್ಟಿತ್ತು. ಈಗ ಉದಾಹರಣೆಗೆ ನಾನು ಹೇಳಿದರೆ ಕಟ್ಟವೆ, ಕಟ್ಟಗಳನ್ನು ಕಟ್ಟಿ ಕೆಟ್ಟವರಿಲ್ಲ ಅಂತಲೇ ಹೇಳ್ಬೋದು. ಈ ಕಟ್ಟಗಳು ನಮ್ಮ ಇಡೀ ಕೃಷಿ ಪದ್ಧತಿಯನ್ನೇ ಚೆನ್ನಾಗಿಟ್ಟಿರುತ್ತಿತ್ತು. ಈಗಿನ ಈ ಕೃಷಿ ಪದ್ಧತಿ, ಈ ನೀರನ್ನು ನಾವು ಪೋಲು ಮಾಡುವ ಅಂತಲೇ ಹೇಳಬೇಕು ನಾನು, ಈ ಪೋಲು ಮಾಡುವ ಈ ಸಂಗತಿಗಳು ನಮ್ಮನ್ನು ಕೆಟ್ಟ ದೆಸೆಯೆಡೆಗೆ ಕೊಂಡೊಯ್ತವೆ. ಒಂದು ಸಲ ಮಣ್ಣಿನೊಳಗಿನ ನೀರೆಳೆಯುವ ನಾಡಿಗಳು ಬರಡಾಗಿ ಬಿಟ್ಟರೆ ಅದನ್ನು ತಿದ್ದುವುದು ತುಂಬ ಕಷ್ಟ ಅಂತ ನನ್ನ ತಿಳುವಳಿಕೆ. ಇನ್ನೂ ಕೂಡ ನಾವು ಏನು ಕಟ್ಟ ಕಟ್ಟಲಿಕ್ಕೆ ಆರಂಭ 2-3 ವರ್ಷದಿಂದ ಮಾಡಿದ್ದೇವೋ, ಈ ಕಟ್ಟಗಳು 1-2 ವರ್ಷ ಆಯಿತು ನಮ್ಮ ಜಲನಾಡಿಗಳನ್ನು ಜೀವ ತುಂಬಿವೆ ಅಂತಲೇ ನಾನು ಹೇಳ್ಬೋದು. ಇದರಲ್ಲಿ ನೀವಿಟ್ಟಿರುವಂತಹ ಹೆಜ್ಜೆ ಈಗ ಜಲಜಾಗೃತಿ ಮತ್ತು ಜನಜಾಗೃತಿ, ಈ ನಿಟ್ಟಿನಲ್ಲಿ ಹೇಳಿ. ನಾನು ಇಲ್ಲಿ ನಮ್ಮ ನೀರ ಮನುಷ್ಯ ಜಲತಜ್ಞ ಶ್ರೀಪಡ್ರಿಯವರನ್ನು ನೆನಪಿಸಿಕೊಳ್ತೇನೆ, ನಮ್ಮ ಊರಿನವರೇ ಅವರು. ನನ್ನಂತಹ ಹಲವು ಜನ ಸಮಾನ ಮನಸ್ಕರು ಸೇರಿಕೊಂಡು ಒಂದು ದೊಡ್ಡ ತೋಡಿನಡೆಗೆ ನಮ್ಮ ನಡಿಗೆ ಅಂತ ಅಭಿಯಾನವನ್ನು ಆರಂಭಿಸಿಕೊಂಡು ಒಂದು ದೊಡ್ಡ ಕ್ರಿಯಾಯೋಜನೆಯನ್ನು ಹಮ್ಮಿಕೊಂಡೆವು. ಇದರಲ್ಲಿ 40-50 ಇದ್ದಂತಹ ಪಾರಂಪರಿಕ ಕಟ್ಟಗಳನ್ನು ಊರ್ಜಿತಗೊಳಿಸುವಂಥದ್ದು. ಇದಕ್ಕೂ ಮೊದಲು ನಾನು ಒಂದು ಸಂಗತಿ ಹೇಳಬೇಕು. ನಮ್ಮ ಪಡ್ರೆಯಲ್ಲಿ ನಮ್ಮ ಜೀವನಾಡಿಯಾಗಿರುವಂಥ 2 ನೀರು ಹರಿವಿನ ತೋಡುಗಳಿವೆ. ಒಂದು 8-9 ಕಿಲೋಮೀಟರ್ ನಮ್ಮ ಉದ್ದ ಪಂಚಾಯತಿನ ಉದ್ದಕ್ಕೆ ಗಡಿಯವರೆಗಿದೆ, ಇನ್ನೊಂದು 1-3 ಕಿಲೋಮೀಟರ್. ಎಲ್ಲ ಸಣ್ಣ ಸಣ್ಣ ತೋಡುಗಳೇ. 2 ಜನ ಆಳುಗಳಿದ್ದರೆ 1 ದಿನದಲ್ಲಿ ಕಟ್ಟಿ ಮುಗಿಸುವಂತಹ ಕಟ್ಟಗಳನ್ನು ನಾವು ಮಾಡ್ಬೋದು. ಶ್ರೀಪಟ್ರಿ ಹೇಳುವಂತೂ ಇದು ಪಿಚ್ಚಟೆ ಕಟ್ಟಗಳು ಅಂತ. ಪಿಚ್ಚಟೆ ಕಟ್ಟಗಳು ಅಂದರೆ ಅದಕ್ಕೆ ಕೃಷಿ ಸಣ್ಣ ಕಟ್ಟಗಳು ಅಂತ. ಇದನ್ನೇ ನಾವೇ ಮರೆತಿದ್ದೇವೆ ಹೇಳಿದರೆ, ಇದಕ್ಕಿಂತ ಸುಲಭವಾಗಿ ನೀರನ್ನು ಜಲಮಟ್ಟವನ್ನು ಏರಿಸುವುದು, ನೀರನ್ನು ನಾವು ಸಮೃದ್ಧಿಯೆಡೆಗೆ ತರುವುದು ಸಾಧ್ಯವೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಜನರು ಕೂಡ ತಿಳ್ಕೊಂಡಿದ್ದಾರೆ. ನಾವು ಆರಂಭದ ವರ್ಷ ಎಷ್ಟು ಗುರುತಿಸಿದ್ದೇವೋ ಅಷ್ಟು ಸಾಧ್ಯ ಅಲ್ಲ ಇದ್ದರೂ 40 ಕಟ್ಟಗಳನ್ನು ನಾವು ಕಟ್ಟಿದ್ದೇವೆ. ನಿಮಗೆ ಅರ್ಥ ಆಗ್ಬೋದು ಎಷ್ಟು ಜನಜಾಗೃತಿ ಉಂಟಾಗಿದೆ ಅಂತ. ಇದೊಂದು ಪ್ಲಸ್ ಪಾಯಿಂಟ್. ಜನರ ಪಾಲ್ಗೊಳ್ಳುವಿಕೆಯ ಜೊತೆ ಜೊತೆಗೆ ಈ ಕಟ್ಟವನ್ನು ಕಟ್ಟುವಂತಹ ವಿಧಾನ ಮತ್ತು ಮೆಟೀರಿಯಲ್ಸ್ ಅಥವಾ ವಸ್ತುಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನೋಡ್ತೀವಿ. ಈ ಬಗ್ಗೆ ಹೇಳಿ. ಕಟ್ಟಗಳಿಗೆ ಪ್ರಧಾನ ಶತ್ರು ಹೇಳಿದರೆ ಏಡಿಗಳು. ಮಣ್ಣು ಎಷ್ಟು ಗಟ್ಟಿಯಾಗಿ ಮಾಡಿದರೂ ಅವುಗಳ ಕೊಕ್ಕೆಯಿಂದ ಅದನ್ನು ಸಡಿಲಗೊಳಿಸಿ ಇದು ಮಾಡುವುದೇ ಅದರ ಕೆಲಸ. ನೀರಿಗೂ ಆ ಗುಣ ಉಂಟು. ನೀರು ಎಲ್ಲಿ ಹೊರಗೆ ಹೋಗಲಿಕ್ಕೆ ಆಗ್ತದೆ ಅಂತ ಹೊರಗೆ ಹೋಗುವಂಥ ಗುಣ ಇದೆ. ಇದು ಎರಡನ್ನು ಸಂಭಾಳಿಸಿಕೊಂಡು ಹೋಗಬೇಕಿದ್ರೆ ಹಿಂದಿನವರು ಒಂದು ಮಣ್ಣಿನ ಮೆಲುಪು ಅಂತ ಮಾಡ್ತಿದ್ರು. ಅದೊಂದು ವಿಶೇಷ ತರವಾದ ಒಂದು ಪಾಕ. ಮಣ್ಣನ್ನು ನೀರಿನೊಂದಿಗೆ ಮಿಶ್ರ ಮಾಡಿ 10 ದಿನ ಹಾಗೆ ಇಡುವಂಥದ್ದು. ಅದೊಂದು ಹುಳಿ ಬರಿಸುವಂಥದ್ದು. ಇದನ್ನು ಮಣ್ಣಿನ ಮೆಲುಪು ಹೇಳ್ತಾರೆ. ಅದನ್ನು ಗಮ್ಮನಂತೆ ಗಟ್ಟಿ ಮಾಡಿ ಅಂಟಿಸಿಬಿಟ್ಟರೆ ಯಾವ ಏಡಿಯಂಥ ಶತ್ರುವು ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ಹಿರಿಯರ ನುಡಿ. ಅದನ್ನು ನಾವು ಪರಿಪಾಲಿಸಿಕೊಂಡು ನಮ್ಮಲ್ಲೇ ಸಿಕ್ಕುವ ತೆಂಗಿನ ಮರ ಇತ್ಯಾದಿ ಉಪಯೋಗಿಸಿಕೊಂಡು ಕಟ್ಟಗಳನ್ನು ಕಟ್ಟುತ್ತಿದ್ದರು. ನಾವು ಕೂಡ ಅದನ್ನೇ ಕಟ್ಟಿದ್ದೇವೆ. ಹಾಗೆ ಅಂತ ಹೇಳಿ ತೋಟದ ಹತ್ತಿರ ಮಣ್ಣು ಸಿಗುವುದು ಕಷ್ಟ, ಕೆಲವೊಮ್ಮೆ ದೂರದಿಂದ ತರಬೇಕಾಗ್ತದೆ. ಇದಕ್ಕೆಲ್ಲ ಪರ್ಯಾಯವಾಗಿ ಫೈಬರ್ ಶೀಟ್ ಇರ್ಬೋದು, ಇಲ್ಲದ್ರೆ ಪ್ಲಾಸ್ಟಿಕ್ ಶೀಟ್ ಇರ್ಬೋದು, ಇಂಥದನ್ನು ಅಳವಡಿಸಿಕೊಂಡು ಕೂಡ ನಾವು ಮಣ್ಣಿನ ಉಪಯೋಗವನ್ನು ಕಮ್ಮಿ ಮಾಡಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಹೋಗಿ ನಾವು ಏತಡ್ಕದಂತಹ ಭಾಗದ ನದಿಯ ಕಟ್ಟಗಳಿಗೆ ಹೋದರೆ ಅದೊಂದು ದೊಡ್ಡ ಕಟ್ಟಗಳ ಅದ್ಭುತ ಪ್ರಪಂಚ. ಅದು ಅಲ್ಲಿ ಒಂದು ಕಟ್ಟ ಕಟ್ಟಲಿಕ್ಕೆ 10 ಫಲಾನುಭವಿಗಳು, 100,000 ರೂಪಾಯಿಗಳ ಬಂಡವಾಳ, ಆಳುಕಾಳುಗಳು ಎಲ್ಲ ಬೇಕಾಗ್ತದೆ. ಇಂತಹ ಪರಿಸ್ಥಿತಿಯಲ್ಲೂ ಅವರು ಅದನ್ನು ಸಾಧ್ಯ ಮಾಡ್ತಾರೆ ಹೇಳಿದರೆ ಕಟ್ಟಗಳಿಂದ ಆಗುವ ಪ್ರಯೋಜನವನ್ನು ನಾವು ಊಹಿಸಬಹುದು. ಅಲ್ಲಿಯೂ ಕೂಡ ಸಾಕಷ್ಟು ಫೈಬರ್ ಶೀಟ್ಗಳು ಬಂದಿವೆ. ವೆಚ್ಚವನ್ನು ಕಡಿಮೆ ಮಾಡುವ ಮಾರ್ಗಗಳನ್ನು ಅವರು ಕಂಡುಕೊಂಡಿದ್ದಾರೆ. ಹಾಗೆಂತ ಇವೆಲ್ಲ ಒಂದು ಮಳೆ ಬಂದರೆ ಒಂದು ನೆನಪು ಮಾತ್ರ, ಪುನಃ ಬರುವ ವರ್ಷಕ್ಕೆ ಪುನಃ ತಯಾರಿಗಳಾಗಬೇಕು. ಈ ನಿಟ್ಟಿನಲ್ಲಿ ಕಿಂಡಿಯ ಅಣೆಕಟ್ಟುಗಳನ್ನು ಕಟ್ಟಿದರೆ ಅಂತ ಹೇಳಿದರೆ ಅದು ಒಂದು ವಿಫಲ ಯೋಜನೆ. ಕೇರಳದಲ್ಲಿ ನಾವು ಯಾವುದೇ ನೀವು ಕಿಂಡಿಯ ಅಣೆಕಟ್ಟುಗಳನ್ನು ಹೆಸರಿಸಿ ಎಲ್ಲ ಪ್ರಯೋಜನ ಇಲ್ಲದೆ ಆಗಿ ಹೋಗಿದೆ. ಒಂದು ಸ್ಥಳ ನಿರ್ಣಯ ತೊಂದರೆ ಇರ್ಬೋದು, ಇನ್ನೊಂದು ತಾಂತ್ರಿಕ ಯೋಚನೆಗಳು ಸರಿ ಇಲ್ಲದೆ ಇರ್ಬೋದು, ಮತ್ತೊಂದು ಅದನ್ನು ಅಳವಡಿಸಿರುವ ಜಲ್ಲಿ ಕಬ್ಬಿಣ ಇತ್ಯಾದಿಗಳ ಕೊರತೆ ಇರ್ಬೋದು. ಯಾವುದಿದ್ರೂ ನಮಗೆ ಪರಿಣಾಮ ಒಂದೇ. ಇದರಿಂದಾಗಿ ಕಿಂಡಿಯ ಅಣೆಕಟ್ಟುಗಳನ್ನು ಪುನಃ ಉಪಯೋಗ ವಿನ್ಯಾಸಗೊಳಿಸಬೇಕು ಅಂತ. ಹೌದು, ಮರು ವಿನ್ಯಾಸಗೊಳಿಸಿ ಯಾರು ಫಲಾನುಭವಿಗಳಿದ್ದಾರೆ ಅವರನ್ನು ಸೇರ್ಪಡೆಗೊಳಿಸಿ ಬೇಕಾದಂತೆ ಕಟ್ಟಿದರೆ ಖಂಡಿತ ಕಿಂಡಿಯ ಅಣೆಕಟ್ಟುಗಳು ಒಂದು ದೊಡ್ಡ ನಿಧಿಯಾಗಿ ಹೊರಹೊಮ್ಮಿತು. ಈಗ ಕಟ್ಟ ಎನ್ನುವಂತಹದ್ದು ನೀರನ್ನು ಉಳಿಸುವುದಕ್ಕೆ ಇರುವಂತಹ ಒಂದು ಪ್ರಯತ್ನ. ಇದರ ಜೊತೆ ಜೊತೆಗೆ ಜನಜಾಗೃತಿ ಆಗಬೇಕಾಗಿರುವಂತಹದ್ದು ನೀರಿನ ಮಿತ ಬಳಕೆಯ ಬಗ್ಗೆ, ಕೃಷಿಗೆ ನೀರು ಎಷ್ಟು ಬಳಸಬೇಕು, ಪೋಲಾಗದ ಹಾಗೆ ಹೇಗೆ ನೋಡಿಕೊಳ್ಬಹುದು ಅಂತ, ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಇದೆ? ನಾನು ಇದಮಿತ್ತಮ್ ಅಂತ ಇದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೇಳಿದ್ರೆ ನಿಮ್ಮ ಮಣ್ಣಿನ ಗುಣ ಹೊಂದಿಕೊಂಡು ನಿಮ್ಮ ಕೃಷಿಗೆ ನೀವು ನೀರು ಕೊಡಬೇಕಾಗ್ತದೆ. ಕೆಲವು ಹೊಯ್ಗೆ ಹೊಯಿಗೆ ಮಣ್ಣು ಇರ್ಬೋದು, ಜಂಬಿಟ್ಟಿಗೆ ಮಣ್ಣು ಇರ್ಬೋದು, ಕೆಲವು ಕಡೆ ಬರೀ ಗಟ್ಟಿ ಶಿಲೆಗಳ ಪದರ ಇದಿರ್ಬೋದು. ಅದು ಸಾಧಾರಣವಾಗಿ ನಮ್ಮ CPCRIಗಳಿಂದ, ತೋಟಗಾರಿಕಾ ಇಲಾಖೆಗಳಿಂದ ಶಿಫಾರಸು ಮಾಡಿದ್ದಾರೆ ಎಷ್ಟು ನೀರು ಬೇಕು ಅಂತ. ಅಷ್ಟು ನೀರು ಖಂಡಿತ ಸಾಕು. ನಾವು ಬೇಕಾಬಿಟ್ಟು ಈಗ ಸ್ಪ್ರಿಂಕ್ಲರ್ ಒಂದೂವರೆ ಗಂಟೆ ಎರಡು ಗಂಟೆ ಸ್ವಿಚ್ ಔಟ್ ಹಾಕಿದರೆ ಓಡ್ತದೆ ಎಂಬ ಕಾರಣಕ್ಕಾಗಿ ಬಿಡುವುದು ಸರಿಯಲ್ಲ. ಇದು ಖಂಡಿತ ನೀರನ್ನು ಪೋಲು ಮಾಡುವುದೇ ಆಗ್ತದೆ. ಸರಿ, ಈಗ ಇನ್ನೊಂದು ವಿಚಾರಕ್ಕೆ ಬರುವ, ವಿಶೇಷವಾಗಿ ನೀವು ಅನುಸರಿಸಿರುವಂತಹದ್ದು ತೋಟದಿಂದ ಅಂಗಳಕ್ಕೆ ಅಡಿಕೆ ಗೊನೆಯನ್ನು ಅಥವಾ ಅಡಿಕೆ ಗೋಣಿಯನ್ನು ಚೀಲವನ್ನು ಅಂಗಳಕ್ಕೆ ತರುವಂತಹದ್ದು, ನಿಮ್ಮ ಒಂದು ತೋಟದ ಪರಿಸ್ಥಿತಿ ಹೇಗಿದೆ, ಅಂಗಳ ಮತ್ತು ತೋಟ ಇದನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳಿ. ಇವತ್ತಿನ ಒಟ್ಟು ಮಾತಿನಲ್ಲಿ ಒಂದು ಮುಖ್ಯ ಪ್ರಧಾನ ಅಂಗ ಇದು. ನಾನು ನನ್ನ ಮನೆಗೆ ಸಂಪರ್ಕ ಮಾರ್ಗ ಹೇಳಿದರೆ ಬಹುಶಃ ಫೋರ್ ವೀಲ್ ಜೀಪ್ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಒಂದು ಸಂಪರ್ಕ ಮಾರ್ಗ ಇತ್ತು. ನನ್ನ ಮಗನು ವರ್ಕ್ ಫ್ರಮ್ ಹೋಮ್ ಎಂಬ ಕಾರಣಕ್ಕೆ ಮನೆಯಲ್ಲಿ ಕಳೆದ ಎರಡು ವರ್ಷದಿಂದ ಇದ್ದುದರಿಂದ ತೋಟದೊಳಗೆ ಒಂದು ಮಾರ್ಗ ಮಾಡುವ ಒಂದು ಚಿಂತನೆ ಬಂತು. ನನ್ನ ತಂದೆಯವರು ಈಗ ಇಲ್ಲ, ಇದ್ದರೆ ಬಹುಶಃ ಹೇಳ್ತಿದ್ರೇನೋ, ನಿಮಗೆ ಹುಚ್ಚು, ಇಷ್ಟು ಮರ ಎಲ್ಲ ಕಡಿದು ಇಲ್ಲೇ ಮಾರ್ಗ ಖಂಡಿತ ಮಾಡಬೇಡಿ ಅಂತಲೇ ಸಲಹೆ ಕೊಡ್ತಿದ್ರು. ನಮಗೂ ನಮ್ಮ ಮನಸ್ಸೊಳಗೂ ಅದು ಇತ್ತು. ಆದರೆ ನಾವು ಒಂದು ತಿಂಗಳ ಪರ್ಯಂತ ಒಂದು ಫೀಲ್ಡ್ ವರ್ಕ್ ಮಾಡಿ, ನಿಮಗೆ ಆಶ್ಚರ್ಯ ಆಗ್ಬೋದು, ಕೇವಲ 9 ಅಡಿಕೆ ಮರಗಳನ್ನು ನನ್ನ ಇಡೀ 3 ಎಕರೆ ಜಾಗದಲ್ಲಿ ಕಡಿದು ಮತ್ತು ಒಂದು 9 ಸಸಿಗಳನ್ನು ಬೇರೆ ಕಡೆ ವರ್ಗಾಯಿಸಿ ನಾನು ಮಾರ್ಗ ಮಾಡಿದ್ದೇನೆ. ಮಾರ್ಗ ಅಂದರೆ 10-12 ಫೀಟು ಅಲ್ಲಿಂದಲ್ಲಿಗೆ ಇದೆ ಅಷ್ಟೇ. ಜಾಗ್ರತೆಯಲ್ಲಿ ತರಬೇಕು, ಪಿಕಪ್ ವಾಹನಗಳು ಬರ್ತದೆ. ಸರಿ, ಇಷ್ಟಾದರೆ ನಮ್ಮ ಕೃಷಿಗೆ ಧಾರಾಳ ಸಾಕು. ಈ ನಿಟ್ಟಿನಲ್ಲಿ ನಾನು ನನ್ನ ಇಡೀ ಜಾಗೆಯಲ್ಲೇ ನಡು ಮಧ್ಯದಲ್ಲಿ ಮಾರ್ಗ ಬರ್ತದೆ. ಇದಕ್ಕೆ ಅನುಕೂಲಕರವಾಗಿ ನಾವು ಒಂದು 2 ಚಕ್ರದ ಮಾನವ ಚಾಲಿತ ಗಾಡಿಯನ್ನು ತಗೊಂಡೆವು. ಇದರಿಂದ ಏನಾಗಿದೆ ಹೇಳಿದರೆ, ಪ್ರತಿ ಮೂಲೆ ಮೂಲೆಯಿಂದ ಒಂದು ಪಾಯಿಂಟಿಗೆ ಬಂದು ನನ್ನ ಅಡಿಕೆಯನ್ನು ಇರ್ಬೋದು, ತೆಂಗಿನಕಾಯಿ ಸಂಗ್ರಹಿಸಿ ಡಂಪ್ ಮಾಡಲಿಕ್ಕೆ ಆಗ್ತದೆ. ಒಂದು ನಾನು ಕಂಡುಕೊಂಡ ನಮ್ಮ ಇಡೀ ಭೌಗೋಳಿಕ ಕೊರತೆ ನನಗೆ ಏನು ಹೇಳಿದರೆ, ನಮ್ಮ ಮನೆಯ ಅಂಗಳಕ್ಕೆ ತರಬೇಕಿದ್ರೆ ಒಂದು ತೋಡು ಅಡ್ಡ ಇದೆ, ಇದನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕಾಗಿ ಏನು ಮಾಡಬಹುದು ಅಂತ ನಾನು ಶ್ರೀಪಟ್ರೆಯವ್ರನ್ನು ಸಾಕಷ್ಟು ಇದಕ್ಕೆ ತಗೊಂಡಿದ್ದೇನೆ. ಗಜಾನನ ವಾಜೆ ಅಂತ ಮುಂಡಾಜೆಯವರೊಬ್ಬರ ರೂಪವೇ ಮಾಹಿತಿ ಸಿಕ್ಕಿತು ಅಂತರ್ಜಾಲದಲ್ಲಿ. ಅಲ್ಲಿಗೆ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಅವರ ಮಾರ್ಗದರ್ಶನದಂತೆ ಒಂದು ರೋಪ್ವೇ ಮಾಡಿದ್ದೇನೆ. ಬಹು ಸರಳವಾದ ಉಪಕರಣ ಇದು. 2 ಅಂಗಳದಲ್ಲಿ ಒಂದು, ಮತ್ತು ನಮ್ಮ ಡಂಪ್ ಮಾಡಿದ ಪಾಯಿಂಟಲ್ಲಿ ಒಂದು, ಹೀಗೆ 2 ಗಟ್ಟಿ ಕಬ್ಬಿಣದ ತೊಲೆಗಳ 2 ಕಂಬಗಳು. ಈ ಹಂತದಲ್ಲಿ ಹೇಳಿ, ತೋಟ ಎಷ್ಟು ತಗ್ಗಿನಲ್ಲಿದೆ, ಅಂಗಳ ಎಷ್ಟು ಎತ್ತರದಲ್ಲಿದೆ? ಇದು ನಾವು ಯಾರು ಮಾಡಿದ್ದಲ್ಲ, ಭೌಗೋಳಿಕವಾಗಿ 50-55 ಅಡಿ ಎತ್ತರದಲ್ಲಿ ನನ್ನ ಅಂಗಳ ಇದೆ ತೋಟಕ್ಕಿಂತ. ಹಾಗೆಂತ ನೀವು ನೇರವಾಗಿ ವರ್ಟಿಕಲ್ ಹೈಟ್ ಇದ್ದಲ್ಲೇ ನನ್ನ ಆಚೆಗೆ ಹೋಗಲಿಕ್ಕೆ ಆಗುವುದಿಲ್ಲ, ಸಂಪರ್ಕ ಇಲ್ಲ. ಅದು ಮತ್ತು 10-50 ಮೆಟ್ಟಲುಗಳನ್ನು ಇಳಿದು ಸುತ್ತ ಹಾಕ್ಕೊಂಡು ಬರಬೇಕಾಗ್ತದೆ. ಈ ಸ್ಥಿತಿ ನನ್ನ ತೋಟದ್ದು ಮತ್ತು ಅಂಗಳದ್ದು. ಈಗ ಹೇಳಿ, ಈ ರೋಪ್ ವೇಯನ್ನು ಹೇಗೆ ಅನುಷ್ಠಾನ ಮಾಡಿದ್ರಿ, ಹೇಗೆ ಅದನ್ನು ಸಾಧಿಸಿದ್ರಿ? ಭಾರಿ, ನಾನು ಇದು ಹೇಗೆ ಆಗ್ಬೋದು, ಇದಕ್ಕೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ಬೇಕಾಗಬಹುದು ಅಂತ ನನ್ನ ಕಲ್ಪನೆ ಇತ್ತು. ಹಾಗೆಂತ ಅದಕ್ಕೆ ಬೇಕಾದ ಗಟ್ಟಿ ಕಂಬಗಳಿರ್ಬೋದು, ಸ್ಟೀಲ್ ರೋಪ್ ಇರ್ಬೋದು, ಚಲಿಸುವ ರಾಟೆ ಮತ್ತು ಸ್ಥಿರ ರಾಟೆ, ಇದಿಷ್ಟು ಇದರ ಉಪಕರಣಗಳಿರ್ಬೋದು, ಎಲ್ಲವನ್ನು ನಾನು ಮಂಗಳೂರಿನ ಒಂದು ಅಂಗಡಿಯಿಂದ ತಗೊಂಡು ಬಂದೆ. ಒಬ್ಬ ಹೊಂಡ ತೆಗಿಲಿಕ್ಕೆ 2 ಕಂಬಗಳನ್ನು ಕಟ್ಟ ಮಾಡಲಿಕ್ಕೆ ಮಾತ್ರ ಆಳು, ಮತ್ತೆಲ್ಲ ನಾವೇ ಮಾಡಿದ್ದು, ಭಾರಿ ಸುಲಭದಲ್ಲಿ ಆಗ್ತದೆ. ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ನೀವು ಸಂಪರ್ಕ ಮಾಡಿದಿರಿ? ಹೌದು ಹೌದು ಹೌದು. ಅಂದರೆ ಒಂದನೇ ಫೇಸ್ನಲ್ಲಿ ನಾನು ಕೈಯಿಂದ ಎಳೆಯುವ ಹಾಗೆ ಈ ರಾಟೆಯನ್ನು ಮಾಡಿದೆ. ಆನಂತರ ತೋರಿತು ಇದಕ್ಕೂ ಸ್ವಲ್ಪ ಹೈಟೆಕ್ ಟಚ್ ಯಾಕೆ ಕೊಡಬಾರ್ದು ಅಂತ ತೋರಿತು. ಹೀಗೆ ಯೋಚನೆ ಮಾಡುವಾಗ ತಾಂತ್ರಿಕ್ಸ್ ಆಗ್ರೋ ಸೊಲ್ಯೂಷನ್ಸ್ ಅಂತ ಅವರ ಒಂದು ಮಾಹಿತಿ ಸಿಕ್ಕಿತು. ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ಒಬ್ಬರು ಲೆಕ್ಚರರು ಮತ್ತು ಅವರ ವಿದ್ಯಾರ್ಥಿಗಳು ಸೇರಿರುವಂಥ ಅಂತ ತಂಡ ಈಗಿನ ಸ್ಟಾರ್ಟಪ್ನಲ್ಲಿ ಅವರು ಯಾಂತ್ರೀಕರಣ, ಕೃಷಿಗೆ ಬಲ ಕೊಡುವಂಥ ಯಾಂತ್ರೀಕರಣದ ಎಲ್ಲ ಸವಲತ್ತುಗಳನ್ನು ಮಾಡುವ ಒಂದು ಇದನ್ನು ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಅವರನ್ನು ಸಂಪರ್ಕ ಮಾಡಿದಾಗ ನನಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿತು. ಅವರು ಹೇಳಿದ್ದಿಷ್ಟೇ, ನಿಮ್ಮ ರಿಕ್ವೈರ್ಮೆಂಟ್ ಏನೇ ಹೇಳಿ, ನಿಮಗೆ ಬೇಕಾದ್ದೇನು ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು. ಆ ಪ್ರಕಾರವಾಗಿ ಕಳೆದ 2 ದಿನಗಳ ಹಿಂದೆಯಷ್ಟೇ ನಾನು ಅದನ್ನು ಆ ಸವಲತ್ತನ್ನು ಪಡ್ಕೊಂಡಿದ್ದೇನೆ. ಈ ಸಾಧನೆ ಯಾವ ರೀತಿ ಕೆಲಸ ಮಾಡ್ತದೆ? ಇದರಲ್ಲಿ ಪ್ರಧಾನವಾಗಿರುವಂಥದ್ದು ಒಂದು ಮೋಟರು, ಆನಂತರ ಒಂದು ಗ್ಯಾರ್ ಬಾಕ್ಸ್. ಗ್ಯಾರ್ ಬಾಕ್ಸಿಂದ ಡೈರೆಕ್ಟ್ ಒಂದು ಡ್ರಮ್ ಇಂಥದ್ದೆ. ಡ್ರಮ್ ಅಂದರೆ ನಿಮ್ಮ ರೋಪ್ವೇಯ ಮೇಲೆ ಚಲಿಸುವ ರಾಟೆಗೆ ಸಂಪರ್ಕ ಕೊಡುವ ಬಳ್ಳಿ, ಅದನ್ನು ಈ ಡ್ರಮ್ಮು ಸುತ್ತಿಕೊಳ್ಳುವಂಥದ್ದು ಇಷ್ಟೇ ಇರುವಂಥದ್ದು. ಹಾಗೆಂತ ನೀವು ಎಷ್ಟು ಎಳೆಯುತ್ತೀರಿ, ಕೆಪ್ಯಾಸಿಟಿ ಏನು, ಇದಕ್ಕೆ ಹೊಂದಿಕೊಂಡು ನೀವು ಮೋಟರು ಮತ್ತು ಗ್ಯಾರ್ ಬಾಕ್ಸಿನ ಕೆಪ್ಯಾಸಿಟಿಯನ್ನು ವೃದ್ಧಿಸಿಕೊಳ್ಬೇಕಾಗ್ತದೆ. ಗೊತ್ತಾಯ್ತಲ್ಲ, ಬರೀ 30-40-50 kilowattsವರೆಗೆ ಆದರೆ ನಿಮಗೆ ಬಹುಶಃ ಅರ್ಧ HP ಮೋಟ್ರ್ ಸಾಕಾಗ್ಬೋದು. ಆ ರೀತಿಯ 1:10, 1:8 ಅಂತ ಅದಕ್ಕೆ ಒಂದು ಹೇಳ್ತಾರೆ, ಅಂತ ಗೇರ್ ಬಾಕ್ಸ್ ಸಾಕು. ಅಂದ್ರೆ ಈಗ 50 ಅಥವಾ 60 kilo ಆದರೂ ಕೂಡ ಎಳಿಬಹುದು, ಧಾರಾಳ ಹೇಳ್ಬೋದು. ನೀವು ಕೆಪಾಸಿಟಿಯನ್ನು ಮೊದಲು ಹೇಳಿಬಿಟ್ರೆ ಅದಕ್ಕೆ ಬೇಕಾದ ಮೋಟರ್ ಇರ್ಬೋದು, ಅದನ್ನು ನಿರ್ಧರಿಸುವಂತದ್ದು ಅದರ ಕೆಪಾಸಿಟಿ ಏನು ಅಂತ. ಇದರ ಸ್ಪೀಡ್ ಅನ್ನು ನಿಯಂತ್ರಿಸುವುದಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ? ಇದೆ, ನಾವು ಅದನ್ನು ನಾವು ಹೇಳಬೇಕು. ಈಗ ನಾವು ಡಿಫೈನ್ ಮಾಡುವಾಗ ಇದು ಎಷ್ಟು ವೇಗದಲ್ಲಿ ನಿಮಗೆ ಬರಬೇಕು ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ವೇಗ ಹೇಳಿದರೆ ಈಗ ನನ್ನ ಏನು 100 feet ನನ್ನ ದೂರ ಇದೆ, ಅದನ್ನು 33 seconds ವೃದ್ಧಿಸ್ತದೆ, ಇದು ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕಿಂತ ಕಮ್ಮಿ ಮಾಡಿಕೊಳ್ಬೋದು ಬೇಕಿದ್ರೆ. ಒಂದು ಹೊರೆ ಒಮ್ಮೆ ಸಿಕ್ಕಿಸಿ ಮೇಲೆ ಬರಬೇಕಿದ್ರೆ 33 seconds 100 feet ಅನ್ನು ಕವರ್ ಮಾಡ್ತದೆ. ಆಮೇಲೆ ಈಗ ಇಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದಕ್ಕೆ ನಿಮಗೆ ಎಷ್ಟರ ಮಟ್ಟಿಗೆ ಖರ್ಚು ಬಂದಿದೆ ಮತ್ತು ಇದರಿಂದಾಗಿ ಯಾವ ರೀತಿಯ ನಿಮಗೆ ಅನುಕೂಲ, ಅಂದರೆ ಖರ್ಚು ಲೆಕ್ಕದಲ್ಲಿ ಎಷ್ಟು ಉಳಿತಾಯ ಆಗಿದೆ? ಕೃಷಿಕರು ಅಂದ ಕೂಡಲೇ ಆಲೋಚಿಸುವುದು ಖರ್ಚಿನ ಲೆಕ್ಕವೇ. ಕೇವಲ ಒಂದು 10 rupees ಖರ್ಚು ಮಾಡಿದ್ರು ಮಾಡಬೇಕಿದ್ರು ಹಿಂದೆ ಮುಂದೆ ನೋಡುವವರು ನಾನು ಕೂಡ. ಹಾಗೆಂತ ಇಂಥ ವಿಷಯಗಳಲ್ಲಿ ನಾನು ಫಸ್ಟ್ ಫೇಸ್ ಮೊದಲನೇ ಹಂತದಲ್ಲಿ ಕೈಯಿಂದ ಎಳೆಯುವಂತಹ ರಾಟೆಯ ಬಗ್ಗೆ ಹೋಲಿಕೆ ಮಾಡಿದರೆ 15,000 ನನಗೆ ಮೊದಲನೇ ಹಂತದಲ್ಲಿ ಬಂದಿದೆ. ಈ ಎರಡನೇ ಹಂತದಲ್ಲಿ ನಾನು ವಿದ್ಯುತ್ ಚಾಲಿತ ಮೋಟರ್ ಅದಕ್ಕೆ ಗೇರ್ ಬಾಕ್ಸ್ ಅಂತ ಹೇಳುವಾಗ ನಾನು ಅದಕ್ಕೆ ಬೇಕಾದ್ದನ್ನು ನಾನು ಎಫರ್ಡ್ ಮಾಡಲೇಬೇಕು, ನನಗೆ 10,000 ಆಗಬೇಕು. ಅದಿನ್ನು ನಾನು ನಿಖರವಾಗಿ ಅವರು ಎಷ್ಟು ಅಂತ ನನಗೆ ಬಿಲ್ ಕೊಟ್ಟಿಲ್ಲ, ಅದರೊಂದು 25,000 ಅದಕ್ಕೆ ಖರ್ಚು ಬರ್ಬೋದು ಅಂತ ನನ್ನ ಅಂದಾಜು. ಇದನ್ನು ಅಳವಡಿಸಿದ ನಂತರ ಯಾವ ರೀತಿ ಬದಲಾವಣೆ ಆಗಿದೆ? ಈಗ ನಿಮ್ಮ ತಲೆಹೊರೆಯಲ್ಲಿ ತಗೊಂಡು ಹೋಗುವುದಕ್ಕೂ ಈ ರೋಪ್ವೇ ಮೂಲಕ ಸಾಗಿಸುವುದಕ್ಕೂ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ? ಇದಕ್ಕೆ ನಾನು ಒಂದು ಸ್ವಾರಸ್ಯಕರವಾದ ಉದಾಹರಣೆಯೇ ಹೇಳಬೇಕು ನಿಮಗೆ. ಮೊದಲೆಲ್ಲ ಇವತ್ತು ಕೊಯ್ಲು ಇದೆ, ನೀವು 4 ಬರಬೇಕು ಅಂತ ಫೋನ್ ಮಾಡಿದರೆ ಫೋನ್ ಎತ್ತುವನೇ ಇಲ್ಲ, ಬಂದರೂ ಒಬ್ಬರು ಬರ್ಬೋದು. ಅದೇ, ಬಂದರೆ ಒಬ್ಬರು ಬರ್ಬೋದು, ನನಗೆ ಬೇಕಾದಷ್ಟು ಕೆಲಸ ಆಗೋದಿಲ್ಲ. ಈಗ ನಾನು ಮಾರ್ಗ ಮಾಡಿದ್ದೇನೆ, ನನ್ನ ಹತ್ರ ಮಾನವ ಚಾಲಿತ ಗಾಡಿ ಇದೆ, ನಾನು ರೋಪ್ ವೇ ಮಾಡಿಕೊಂಡಿದ್ದೇನೆ, ರೋಪ್ ವೇಗೆ ಮೋಟ್ರ್ ಕೂಡ ಸಿಕ್ಕಿಸಿಯಾಗಿದೆ. ಈ ಹಂತದಲ್ಲಿ ನಿನ್ನ ಕೆಲಸಕ್ಕೆ ಬರುವ ಫೋನ್ ಮಾಡ್ತಾನೆ, ಏಪೋಡ್ ನೆರೆ ಬಜ್ಜಿ ಇದೆ ಪುಣೆ, ಯಾವಾಗ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ನಿಮ್ಮ ಏನು ಸುಧಾರಣೆಗಳಾಗಿದೆ ಇದೂ ಕೂಡ ಅವರಿಗೂ ಖುಷಿಯೇ. ಖರ್ಚಿನಲ್ಲಿ ಎಷ್ಟರ ಮಟ್ಟಿಗೆ ಉಳಿತಾಯ ಆಗಿದೆ? ನಾನು ಮೊದಲ ಹಂತದಲ್ಲಿ 5,000 ಆಳುಗಳಿಗೆ ಕೊಡುವಂಥದ್ದು ಉಳಿದಿದೆ ನನಗೆ ಅಂತ ನಾನು ಹೇಳ್ಬೋದು. ಒಂದು ಒಂದು ನನ್ನ 3 acres ಜಾಗಕ್ಕೆ ಒಂದು ಕೊಯ್ಲಿನಲ್ಲಿ. ಹಾಗೆ ಈ ಸೀಸನ್ನಲ್ಲಿ ಆ ಮೊದಲ ಹಂತದ 15,000 ನನಗೆ ಈಗಾಗಲೇ ಎರಡು ಕೊಯ್ಲಿನದ್ದು ಬಂದಿದೆ, ಇನ್ನೊಂದು ಕೊಯ್ಲಿನದ್ದು ಬರ್ತದೆ. ಇದರಲ್ಲಿ ನಿರ್ವಹಣಾ ಕ್ರಮ ಅಂತ ಏನಾದ್ರು ನನಗೆ ತಿಳಿದುವಷ್ಟು ಮಟ್ಟಿಗೆ ಅದಕ್ಕೆ ಬೇಕಾದ ಸ್ಮೂತ್ ರನ್ನಿಂಗ್ಗೆ ಗ್ರೀಸ್ ಕೊಡಬೇಕಾಗ್ತದೆ ಅಷ್ಟೇ, ಬೇರೇನಿಲ್ಲ. ಶ್ರೀಹರಿ ಭಟ್ ಅವರ ಈಗ ಯಾಂತ್ರೀಕರಣದ ಬಗ್ಗೆ ಮಾತನಾಡುವಾಗ ನಾವು ಯೋಚನೆ ಮಾಡುವಂತಹದ್ದು, ಕಳೆದ 2-3 ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಕೃಷಿ ಯಂತ್ರ ಮೇಳ ನಡೆಯಿತು ಅಂತ, ಇದು ರೈತರಿಗೆ ಯಾವ ರೀತಿಯ ಒಂದು ಪ್ರೇರಣೆಯನ್ನು ನೀಡಿದೆ ಅಂತ? ನನ್ನ ಯೋಗಾಯೋಗ ಅಂತ ಹೇಳಿದ್ರೆ ಕ್ಯಾಂಪ್ಕೋದಲ್ಲಿ 2 ನಾನು ನಿರ್ದೇಶಕನಾಗಿದ್ದಾಗ ಕೃಷಿ ಯಂತ್ರ ಮೇಳವನ್ನು ಆಯೋಜಿಸಿದ್ದೆವು. ಕೃಷಿಕರಿಗೆ ತನ್ನ ಕ್ಷೇತ್ರ ಬಿಟ್ಟು ಯಾಂತ್ರೀಕರಣ ಇರಬಹುದು, ಬೇರೆ ಏನೆಲ್ಲ ಮಾಹಿತಿಗಳು ಬೇಕೋ ಅದನ್ನು ಕೊಡುವ ಒಂದು ವ್ಯವಸ್ಥೆ ಇಲ್ಲದಾಗ ನಮ್ಮ ಯಂತ್ರ ಮೇಳಗಳು ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿವೆ. ಇದರಿಂದ ಬೇರೆ ಬೇರೆ ತರಹದ ಯಂತ್ರಗಳನ್ನು ಪ್ರತ್ಯಕ್ಷ ನೋಡುವುದು, ಅದಕ್ಕೆ ಅಪ್ಗ್ರೇಡೇಷನ್ ಏನೆಲ್ಲ ಮಾಡ್ಬೋದು, ಇಂತಹ ಚಿಂತನೆಗಳನ್ನು ಒಂದೆಡೆ ಸೇರಿಸಿ ಅಡಿಕೆ ಸುಲಿಯುವ ಯಂತ್ರ ಇಲ್ಲದ್ರೆ ಸ್ಪ್ರೇಯಿಂಗ್ ಮೆಷಿನು ಇಂಥದಕ್ಕೆಲ್ಲ 100 to 100 ಅಲ್ಲ ಇದ್ರು ಒಂದಷ್ಟರ ಮಟ್ಟಿಗೆ ತೃಪ್ತಿ ಕೊಡುವಂತಹ ಯಾಂತ್ರೀಕರಣದ ಬಯಕೆಗಳು ಈಡೇರಿವೆ. ಬಹುಶಃ ಈ ಕೃಷಿ ಯಂತ್ರ ಮೇಳದ ಒಂದು ಮುಂದಿನ ಪರಿಣಾಮ ಅಂತಂದ್ರೆ ಇವತ್ತು ನಾವು ನೋಡ್ತಾ ಇರುವಂತಹದ್ದು ಕಾರ್ಬನ್ ಫೈಬರ್ ದೋಟಿಯ ಪ್ರಯೋಗ. ಈ ಎರಡು ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ, ಸಾಂಪ್ರದಾಯಿಕ ಕಟ್ಟ ಇರಬಹುದು ಅಥವಾ ಇಂದು ರೋಪ್ ವೇ ಆಗ್ಬೋದು. ಇದಲ್ಲದೆ ಸಾಕಷ್ಟು ಆಂದೋಲನದಲ್ಲಿ ಕೂಡ ನೀವು ತೊಡಗಿಸಿಕೊಂಡಂಥವರು, ವಿಶೇಷವಾಗಿ ಬಾಳೆಕಾಯಿ ಹುಡಿ ಆಂದೋಲನ, ಇದು ಕೂಡ ಇತ್ತೀಚೆಗೆ ಹೆಚ್ಚು ಗಮನವನ್ನು ಸೆಳೆದಿರುವಂತಹದ್ದು ವಿಚಾರ. ಆಮೇಲೆ ವರ್ಷ ಪೂರ್ತಿ ತರಕಾರಿಯನ್ನು ಬೆಳೆಯುವಂಥದ್ದು, ಇದರ ಬಗ್ಗೆ ನಿಮ್ಮ ಅನುಭವನ ಹೇಳಿ. ಬಾಳೆಕಾಯಿಗೆ ಬೆಲೆ ಇಲ್ಲದಿರುವುದು ಕಳೆದ ಹಲವು ವರ್ಷದಿಂದ ಕೃಷಿಕರನ್ನು ನೋವಿಗೆ ತಳ್ಳಿದೆ. ಯಾವಾಗ ಹೋದರೂ ಬಾಳೆಕಾಯಿ ಬೇಕಷ್ಟು ಲಾಭ ಬಿಡಿ ಕಡಿದುಕೊಂಡು ಹೋದ ವೆಚ್ಚವೇ ಸಿಗುವುದಿಲ್ಲ ಅಂತ ಸ್ಥಿತಿ ಇತ್ತು. ನಾನು ಕೂಡ ಹಲವು ಸರ್ತಿ ಪೇಟೆ ಕೊಂಡಾಗಿ ಮಾರದೆ ನನ್ನ ಆಪ್ತ ಮಿತ್ರರಿಗೆ ಅಂಗಡಿಗಳಿಗೆ ಕೊಟ್ಟು ಬಂದವ. ಈ ಹಂತದಲ್ಲಿ ಶ್ರೀಪಡ್ರೆಯವರು ಕೈ ಹಾಕಿದ ಒಂದು ಆಂದೋಲನ ಹೇಳಿದರೆ ಬಾಳೆಕಾಯಿ ಹುಡಿ. ನಾನು ಕೂಡ ಒಳ್ಳೆಯ ಉಮೇದಿನಿಂದ ಬಾಳೆಕಾಯಿಯನ್ನು ಸ್ಲೈಸ್ ಮಾಡಿ ಹುಡಿ ಮಾಡಿ ಇಟ್ಟುಕೊಂಡಿದ್ದೆ. ಅವರು ಸಾಕಷ್ಟು ಫೇಸ್ಬುಕ್ಕಿಗೆ ಮತ್ತು ಅವರ ಅಡಿಕೆ ಪತ್ರಿಕೆಯಲ್ಲಿ ಅದನ್ನು ಪ್ರಚಾರ ಕೂಡ ಮಾಡಿದ್ದಾರೆ. ಒಂದು 6 ಶೆಲ್ಫ್ ಲೈಫ್ ಇದಕ್ಕೆ. ಅದಕ್ಕೆ ಕೆಲವೊಮ್ಮೆ ನಮಗೆ ಅದರ ಪರಿಮಳ ಒಗ್ಗದೇ ಇರಬಹುದು, ಆದರೆ ಈಗ ಉದಾಹರಣೆಗೆ ಬಾಳೆಕಾಯಿ ಹುಡಿಯ ಇಡ್ಲಿ ಮಾಡಬೇಕಿದ್ರೆ ಒಳ್ಳೆ ರುಚಿಯಾಗ್ತದೆ, ರೊಟ್ಟಿ ಮಾಡಲಿಕ್ಕೆ ಆಗ್ತದೆ, ಮತ್ತು ಬೇರೆ ಬೇರೆ ಐಸ್ ಕ್ರೀಮ್ಗಳನ್ನೋ ಬಿಸ್ಕೆಟ್ಗಳನ್ನು ಇಲ್ಲದ್ರೆ ಸಿಹಿ ತಿಂಡಿಗಳನ್ನು ನಾವು ಪ್ರಯೋಗ ಮಾಡಬಹುದು. ಹಾಗೆಂತ ಈಗ ಮೈಸೂರು ಪಾಕ್ ನಾನೇ ಮಾಡಿದ್ದೇನೆ, ಆದರೆ ನಮ್ಮ ಸಾಂಪ್ರದಾಯಿಕ ಮೈಸೂರು ಪಾಕಿನ ರುಚಿ ಬರುವುದಿಲ್ಲ. ಒಂದಷ್ಟು ಸುಧಾರಣೆಗಳು ಅದರಲ್ಲಿ ಏನು ಆ್ಯಡ್ ಮಾಡಬೇಕು, ಏನು ಆ್ಯಡ್ ಮಾಡಬಾರ್ದು, ಇನ್ನಷ್ಟು ಶೋಧನೆಗಳಾಗಬೇಕು ಅಂತ ಸಂಶೋಧನೆಗಳಾಗಬೇಕು ಅಂತ ನನಗೆ ಅನಿಸಿದೆ. ಆದರೂ ಒಂದು ಹೊಸ ಮಜಲಿನತ್ತ ಬಾಳೆಕಾಯಿ ಕೃಷಿಕರು ಹೋಗ್ತಾ ಇದ್ದಾರೆ. ವರ್ಷಪೂರ್ತಿ ಸಾವಯವ ತರಕಾರಿ, ನಾನು ನಮ್ಮ ಹಿರಿಯರಿಗೆ ಬೇಸಾಯ ಭತ್ತದ ಬೇಸಾಯ ಇದ್ದದನ್ನು ಹೇಳಿದ್ದೇನೆ. ಸಾಧಾರಣ ಈ ಬೇಸಿಗೆಯಲ್ಲಿ ನಮಗೆ ಬೇಕಾದ ಮೆಣಸು ಇರ್ಬೋದು, ತರಕಾರಿ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಇಂಥದನ್ನೆಲ್ಲ ಬಿತ್ತಿ ಬೆಳೆ ಪಡೆಯುವಂಥದ್ದು ನಾನು ಸಣ್ಣದಿಂದಲೇ ನೋಡಿದವ. ಆಗ ಮಾರುಕಟ್ಟೆ ಅದನ್ನು ಮಾರುಕಟ್ಟೆಗೆ ಕೊಂಡೋಗಿ ಇದು ಮಾಡುವಂಥ ಇದು ಗೊತ್ತೇ ಇರಲಿಲ್ಲ ನಮ್ಮ ಹಿರಿಯರಿಗೆ. ಸಾಕಷ್ಟು ನಮಗೆ ಮಿಕ್ಕುಳಿದ್ದನ್ನು ಬಾಕಿದವರಿಗೆ ಕೊಟ್ಟು ಬಿಡೋದು. ಈಗೀಗ ನಮ್ಮ ಮಣ್ಣಿನಲ್ಲಿ ಬೇಕಾದ ಪೋಷಕಾಂಶಗಳು ಇಲ್ಲದೇ ಇರ್ಬೋದು, ಇಲ್ಲದ್ರೆ ಕೀಟಗಳ ದಾಳಿ ಇರ್ಬೋದು. ಇದರಿಂದ ನಾವು ಹಿಂದೆ ಹೇಗೆ ಮಾಡಿದ್ದೆವೋ ಅಷ್ಟು ಸುಲಭದಲ್ಲಿ ಈಗ ತರಕಾರಿ ಆಗುವುದಿಲ್ಲ. ಆಗಲಿಕ್ಕೆ ಅಂತಹ ಗದ್ದೆಗಳು ನಮ್ಮ ಹತ್ರ ಇಲ್ಲ. ಮನೆ ಹತ್ರ ಇದ್ದ ಸಣ್ಣ ಜಾಗವೋ ಇಲ್ಲದ್ರೆ ಗುಡ್ಡ ಮೇಲಿನ ಮಣ್ಣು ತೆಗೆದು ಮಾಡಿದ ನೀಕಗಳು ಇಂಥ ಜಾಗದಲ್ಲಿ ನಾವು ಮಾಡಬೇಕಾಗ್ತದೆ. ಇಲ್ಲಿ ಮಣ್ಣಿನ ಗುಣಮಟ್ಟವನ್ನು ನಾವು ಅದಕ್ಕೆ ಕೊಡಬೇಕಾದ ಒಳಸುರಿಗಳನ್ನು ನಾವು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಶ್ರೀ ಪಡ್ರೆ ಅವರು ಒಂದು ಎನಿ ಟೈಮ್ ವೆಜ್ಜಿ ನಿಮ್ಮ ಮನೆಗೆ ನಿಮ್ಮದೇ ತರಕಾರಿ ಅಂತ ಒಂದು ಗುಂಪನ್ನು ಆರಂಭಿಸಿದರು. ನನ್ನನ್ನು ಅದರಲ್ಲಿ ಸೇರಿಸಿಕೊಡ್ರು. ದೊಡ್ಡ ಮಾಹಿತಿಯ ಕಣಜ ಅದು. ಬೇರೆ ಬೇರೆ ಕೃಷಿ ಪಂಡಿತರನ್ನು, ತರಕಾರಿ ಬೆಳೆಯುವವರನ್ನು ಕರ್ನಾಟಕದಾದ್ಯಂತ ಕೇರಳದಿಂದಲೂ ಸಾಕಷ್ಟು ಜನರನ್ನು ಸೇರಿಸಿಕೊಂಡಿದ್ದಾರೆ. ನಮ್ಮ ಏನು ಸಂಶಯಗಳುಂಟೋ, ನಮಗೆ ಏನು ಮಾಹಿತಿ ಬೇಕಿದೆಯೋ ಅದರಲ್ಲಿ ಬರ್ತದೆ. ಇಂಥದ್ದೆಲ್ಲ ಅಳಿಸಿಕೊಂಡು ನಾನು ಕೂಡ ಕೆಲವು ಪ್ರಯೋಗಗಳನ್ನು ಮಾಡಿದೆ. ಕಳೆದ ವರ್ಷ ಮರಕೆಸುವಿನ ಒಂದು ಕೃಷಿ ಮಾಡಿದ್ದೆ ನಾನು. ಅದು ದೊಡ್ಡ ರೀತಿಯಲ್ಲಿ ಯಶಸ್ಸು ಕಂಡಿದೆ ನನಗೆ. ಇನ್ನು ಕಾಲಿಫ್ಲವರ್, ಚಳಿಗಾಲದ ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಈವನ್ ಟೊಮೆಟೊ ಕೂಡ ನನಗೆ ನನ್ನ ಮನೆಗೆ ಬೇಕಾದಷ್ಟು ಮಾಡಿದ್ದೇನೆ. ಕಸಿಗಿಡ ಮಾಡಿದ್ರೆ, ಕಸಿ ಗಿಡ ಅಂದಾಗ ನನಗೆ ನೆನಪಾಗೋದು ಈ ಎ ಟಿ ವಿ ಗ್ರೂಪಿಗೆ ಬರೋದಕ್ಕಿಂತ ಮೊದಲು ಕಸಿಯ ಒಂದು ಸಣ್ಣ ಪ್ರಯೋಗ ನನ್ನಲ್ಲಿದೆ. ನಾನು ಈ ಕುದನೆ ಸಸಿಗಳನ್ನು ಆರಿಸಿಕೊಂಡು ಬಂದು ಅದಕ್ಕೆ ಮೆಣಸು ಕಸಿ ಕಟ್ಟುವುದು, ಟೊಮೆಟೊ ಕಸಿ ಕಟ್ಟುವುದು, ಬದನೆ ನಮ್ಮ ಈಚೆ ಸಾಂಪ್ರದಾಯಿಕ ತಳಿಗಳನ್ನು ಕಸಿ ಕಟ್ಟುವುದನ್ನು ಮಾಡಿದ್ದೇನೆ. ತುಂಬ ಯಶಸ್ಸು ಕಂಡಿದೆ. ಇದರ ಜೊತೆಗೆ ಪೆರ್ಲಾ ಕೋಆಪರೇಟಿವ್ ಸೊಸೈಟಿಯಲ್ಲಿಯೂ ಕೂಡ ನೀವು ನಿರ್ದೇಶಕರಾಗಿ ದುಡಿದಂಥವರು. ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಸಹಕಾರ ಸಂಘಗಳು ಯಾವ ರೀತಿ ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇವೆ? ಕೇರಳದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಭವಿಷ್ಯ ಇಲ್ಲ ಅಂತ ಹಲವರು ಅಂದುಕೊಂಡಿದ್ದಾರೆ. ಹಾಗೆಂತ ಕಾಸರಗೋಡಿನ ಸಹಕಾರಿ ನಕ್ಷೆಯಲ್ಲಿ ಪೆರ್ಲಾದ ಸಹಕಾರ ಬ್ಯಾಂಕಿಗೆ ಒಂದು ದೊಡ್ಡ ಮಹತ್ವದ ಸ್ಥಾನ ಇದೆ. ಇಲ್ಲಿನ ಸದಸ್ಯರ ಆಲೋಚನೆಗಳಿರ್ಬೋದು, ಇಲ್ಲದ್ರೆ ಆಡಳಿತ ಮಂಡಳಿಯ ಚಿಂತನೆಗಳಿರ್ಬೋದು, ಇದು ಹಲವು ದೊಡ್ಡ ಪ್ರಭಾವವನ್ನೇ ಬೀರಿದೆ. ನಾನು ಅಧ್ಯಕ್ಷನಾಗಿದ್ದಾಗ ಎಲ್ಲಿಗೂ ಕೇರಳದ ದಕ್ಷಿಣ ತುದಿಗೂ ಸಿಗದಂತಹ ಒಂದು ನಬಾರ್ಡ್ನ ಯೋಜನೆ ನಮ್ಮ ಬ್ಯಾಂಕಿಗೆ ಸಿಕ್ಕಿದೆ. ಅದು ಮಾರ್ಕೆಟ್ ಯಾರ್ಡ್ ಅಂತ, ಕೃಷಿಕರು ಅಲ್ಲಿಗೆ ತಂದು ಅವರ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು, ಬೇರೆ ಬೇರೆ ದೊಡ್ಡ ದೊಡ್ಡ ಕೋಟಿ ಯೋಜನೆ ಅದು ನನ್ನ ಕಾಲದಲ್ಲಿ ಆಯಿತು ಅಂತ ಹೇಳಿದರೆ ಹೇಳಬೇಕಂದ್ರೆ ನನಗೆ ಹೆಮ್ಮೆ ಇದೆ. ಇನ್ನೊಂದು ಕೃಷಿಗೆ ಸಂಬಂಧಪಟ್ಟ ಕೃಷಿ ವಿಕಾಸ ಯೋಜನೆಗಳು, ಬೇರೆ ಬೇರೆ ಸಾಕಷ್ಟು ಯೋಜನೆಗಳನ್ನು ಅಲ್ಲಿ ಅಳವಡಿಸಿದ್ದೇವೆ. ನಮ್ಮ ಸದಸ್ಯರು ಕೂಡ ತುಂಬ ಸಂತುಷ್ಟರಾಗಿದ್ದಾರೆ. ಆರಂಭದಲ್ಲಿ ಮಾತನಾಡ್ತಾ ನೀವು ಒಂದು ಮಾತನ್ನು ಹೇಳಿದ್ರೆ, ನಿಮ್ಮ ಮಗ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ. ಯುವಕರು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಕೃಷಿ ಮೇಲ್ಮಟ್ಟದ ಹಂತಕ್ಕೆ ಬಂದಿದೆ ಈಗ. ಕೃಷಿಕರು ಒಂದು ಕಾರು, ಒಂದು ಬೈಸಿಕಲ್ ಹೀಗೆ ತಗೊಂಡು ಉನ್ನತ ಜೀವನವನ್ನು ನಡೆಸುವ ಆ ಹಂತಕ್ಕೆ ಬರುತ್ತಿದ್ದಾರೆ. ನನಗೆ ಅನ್ನಿಸ್ತದೆ, ನಾನು ಕೂಡ ಇದಕ್ಕೆ ಹೊರತಲ್ಲ, ಕೃಷಿಯ ಜೊತೆಗೆ ನಮ್ಮ ಮಕ್ಕಳು ದೊಡ್ಡ ಹುದ್ದೆಗಳಿಗೆ ಹೋಗಿರುವಂಥದ್ದು, ಈಗ ಪ್ರತಿಯೊಂದು ಮನೆಯಿಂದಲೂ ಒಬ್ಬ ಐ ಟಿ ಉದ್ಯೋಗಿ ಇಲ್ಲದೇ ಇಲ್ಲ, ಇದು ಕೃಷಿಗೆ ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳೋದು. ಈ ನಿಟ್ಟಿನಲ್ಲಿ ಕೃಷಿ ಇವತ್ತು ಒಳ್ಳೆಯ ಸ್ಥಿತಿ ಕಂಡಿದೆ. ಹಾಗೆಂತ ನಾನು ಕೂಡ 70 ಆಸುಪಾಸಿನಲ್ಲಿದ್ದೇನೆ. ನನಗೂ ಅನ್ನಿಸಿದೆ ಸಾಕು, ಎಷ್ಟು ಹೋಗುವುದು, ಎಷ್ಟು ಕೃಷಿ ಮಾಡೋದು ಅಂತ. ನಮ್ಮ ಮಕ್ಕಳು ಇದಕ್ಕೆ ಬಂದಾರು ಅಂತ ಅನ್ನಿಸ್ತದೆ. ಬಹಳ ಸಂತೋಷ ಸಜಂಗದ್ದೆ ಶ್ರೀಹರಿ ಅವರೇ. ಸಾಂಪ್ರದಾಯಿಕ ಕಟ್ಟದಿಂದ ಮಾತನ್ನು ಪ್ರಾರಂಭ ಮಾಡಿ ರೋಪ್ ವೇ ಮೂಲಕ ಅಡಿಕೆಯನ್ನು ಅಂಗಳಕ್ಕೆ ತರುವಂತಹದ್ದಿರ್ಬೋದು, ಅಥವಾ ವರ್ಷಪೂರ್ತಿ ತರಕಾರಿಯ ವ್ಯವಸ್ಥೆ ಇರಬಹುದು, ಆ ಸಹಕಾರ ಸಂಘಗಳ ಮೂಲಕ ಚಟುವಟಿಕೆಯನ್ನು ಮಾಡುವಂತಹದ್ದಿರ್ಬೋದು, ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವದ ಮಾತನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೋಪ್ ವೇ ಕಟ್ಟ ಮತ್ತು ತರಕಾರಿ ಕೃಷಿ ಅನುಭವದ ಕುರಿತು ಮಂಜೇಶ್ವರದ ಸಜಂಗದ್ದೆ ಶ್ರೀಹರಿ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.